ಈಗ ವಿಶೇಷವಾಗಿ ಬಹುವಾರ್ಷಿಕ ಬೆಳೆಗಳಲ್ಲಿ ಅನುಸರಿಸಬೇಕಾದ ಸಾಮಾನ್ಯ ನಿರ್ವಹಣಾ ಕ್ರಮಗಳೇನೆಂದರೆ, ಮೊದಲನೇದಾಗಿ ಗಿಡದ ಬುಡದ ಮಣ್ಣಿನ ಮೇಲೆ ತ್ಯಾಜ್ಯ ವಸ್ತು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಹೊದಿಕೆ ಮಾಡುವುದು. ಈ ತ್ಯಾಜ್ಯ ವಸ್ತು ಅಂದರೆ ಸ್ಥಳೀಯವಾಗಿ ಲಭ್ಯವಿರುವಂತಹ ತ್ಯಾಜ್ಯ ವಸ್ತುವನ್ನು ನೀವು ಗಿಡದ ಬುಡದ ಸುತ್ತಲೂ ಸುಮಾರು 5 ಸೆಂಟಿಮೀಟರ್ ದಪ್ಪ ಮತ್ತು ಗಿಡದ ದಿಂದ 1-2 ಮೀಟರ್ ಸುತ್ತಲೂ ಮಣ್ಣಿನ ಮೇಲೆ ಹೊದಿಕೆ ಮಾಡುವುದರಿಂದ ಈ ಮಣ್ಣಿನಿಂದ ಆವಿಯಾಗಿ ಹೋಗುವಂತ ನೀರನ್ನು ನೀವು ತಡೆಗಟ್ಟಬಹುದು. ಅದಲ್ಲದೆ ಕಳೆಗಳ ನಿಯಂತ್ರಣ ಮಾಡಬಹುದು ಮತ್ತು ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು. ಪಾಟೀಲ್ ಅವರೇ, ಹೊದಿಕೆ ಹಾಕಬೇಕು ಅಂತ ಹೇಳಿದ್ರಿ, ಇದಕ್ಕೆ ಎಂಥ ಪ್ಲಾಸ್ಟಿಕ್ ಅನ್ನು ಬಳಸಬೇಕು, ಅದು ಎಲ್ಲಿ ಸಿಗ್ತದೆ, ನಮ್ಮ ರೈತರಿಗೆ ಅಂತ ಮಾಹಿತಿಯನ್ನ ಕೂಡ ಹೇಳ್ಬಿಡ್ರಿ ಸ್ವಲ್ಪ. ಇದನ್ನ ಒಂದು ಒಳ್ಳೆ ಪ್ರಶ್ನೆ ಕೇಳಿದರೆ, ಯಾಕಂದ್ರೆ ತ್ಯಾಜ್ಯ ವಸ್ತು ಹಾಗೂ ಪಾಲಿಥಿನ್ ಹಾಳೆಗಳಿಂದ ನಾವು ಹೊದಿಕೆ ಮಾಡಬೇಕಂತ ಈಗಾಗಲೇ ತಿಳಿಸಿದ್ದೆ. ಇದರ ದಪ್ಪ ಸುಮಾರು 100-150 ಮೈಕ್ರಾನ್ ದಪ್ಪ ಇರಬೇಕು. ಈಗ ಈ ಒಂದು ಪ್ಲಾಸ್ಟಿಕ್ ಹಾಳೆ ಈ ಕರ್ನಾಟಕ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಯಲ್ಲಿ ಈ ಹಾಳೆಯನ್ನು ನೀವು ಪಡೆದುಕೊಳ್ಳಬಹುದು. ಇದು ಕೆಜಿ ಮುಖಾಂತರ ಬೆಲೆಯನ್ನ ನಿಗದಿ ಮಾಡಲಾಗುತ್ತದೆ. ಅದಕ್ಕೆ 100-150 ಮೈಕ್ರಾನ್ ಪ್ಲಾಸ್ಟಿಕ್ ಹಾಳೆಯನ್ನು ತಂದು ಆ ಗಿಡದ ಮೇಲೆ ಇದು ಅವಲಂಬಿತ ಇರ್ತದೆ. ದೊಡ್ಡ ಗಿಡಗಳು ಪಾತಿ ದೊಡ್ಡದಿರುವುದರಿಂದ ಹೆಚ್ಚಿಗೆ ಬೇಕಾಗ್ತದೆ, ಸಣ್ಣದಿದ್ದರೆ ಸಣ್ಣದು ಬೇಕಾಗ್ತದೆ. ಅದನ್ನ ನಿಮ್ಮ ತೋಟದಲ್ಲಿ ಯಾವ ವರ್ಷದ ಗಿಡ ಇದೆ ಅದರ ಮೇಲೆ ಅವಲಂಬಿತ ಇರ್ತದೆ. ಅಂದ್ರೆ ಈಗ ಸಾರ್ವಜನಿಕ ಮಾರುಕಟ್ಟೆಯಲ್ಲಿ, ಮಳಿಗೆಗಳಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಈ ಪೇಪರ್ ಎಲ್ಲ ಸಿಗುತ್ತ? ಇದು ಆ ರೀತಿ ನೀವು ಸ್ಥಳೀಯವಾಗಿ ಏನ ಈ ಕ್ಯಾರಿ ಬ್ಯಾಗ್ ಅಂತ ಮಾಡ್ತಾರ ಅಂತ ಹಂತಲ್ಲಿ ಸಿಗಂಗಿಲ್ಲ. ಕೆಲವೊಂದು ಹುಬ್ಳಿ ಇರ್ಬೋದು, ಕೊಲ್ಹಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅವರಿಗೆ ನೀವು ಇಂಥ 100-150 ಮೈಕ್ರಾನ್ ಪ್ಲಾಸ್ಟಿಕ್ ಹಾಳೆ ಬೇಕಂತ ನೀವು ಏನಾದರೂ ಆರ್ಡರ್ ಕೊಟ್ರಂದ್ರೆ ಅವರು ಒದಗಿಸ್ತಾರೆ. ಎರಡನೇದಾಗಿ ಮಣ್ಣಿನ ಸಾವಯವ ಅಂಶಗಳನ್ನು ಹೆಚ್ಚಿಸಬಹುದು. ಈಗ ಮಣ್ಣಿನ ಸಾವಯವ ಅಂಶಗಳನ್ನು ಹೆಚ್ಚುವುದರಿಂದ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ಹೆಚ್ಚಿಗೆ ಮಾಡಬಹುದು. ಉದಾಹರಣೆಗೆ ಮಣ್ಣಿನ ಸಾವಯವ ಅಂಶಗಳನ್ನು ಯಾವ ರೀತಿ ಹೆಚ್ಚಿಸಬೇಕಂದ್ರೆ, ಈಗ ಬೆಳೆ ತ್ಯಾಜ್ಯಗಳಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು ಅಥವಾ ಎರೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಮಣ್ಣಿನ ಸಾವಯವ ಅಂಶಗಳನ್ನು ಹೆಚ್ಚುವುದಲ್ಲದೆ ಮಣ್ಣಿನ ರಚನೆ ಅಂತೇವೆ, ಅಂದ್ರೆ ನಾವು ಏನಂತೇವಲ್ಲ ಸ್ಟ್ರಕ್ಚರ್ ಅಂಡ್ ಟೆಕ್ಸ್ಚರ್ ಏನಾಗ್ತಲ್ಲ, ಅದು ಅಲ್ಲದೆ ನೀರು ಹಿಡಿಯುವ ಸಾಮರ್ಥ್ಯ ವೃದ್ಧಿ ಆಗುವುದು ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದು. ಇನ್ನು ಮೂರನೇದಾಗಿ ಇಂಗು ಗುಂಡಿಗಳನ್ನು ನಿರ್ಮಿಸುವುದು. ಈಗ ನೀವು ಬಹುವಾರ್ಷಿಕ ಬೆಳೆಗಳಾದ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ಪ್ಲಾಂಟೇಶನ್ ಬೆಳೆಗಳಿರ್ಬೋದು, ಅವುಗಳ ಸಾಲಿನ ಅಂತರದಲ್ಲಿ 1 ಅಡಿ ಅಗಲ ಮತ್ತು 2 ಅಡಿ ಉದ್ದ ಇಂಗು ಗುಂಡಿಗಳನ್ನು ನಿರ್ಮಿಸಿದರೆ ಮಳೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಯ್ಲು ಮಾಡಬಹುದು. ಮಳೆ ಆದಾಗ ಕೊಯ್ಲು ಮಾಡಿದರೆ ನಿಮ್ಮ ಹಣ್ಣಿನ ತೋಟದಲ್ಲಿ ಹೆಚ್ಚಿನ ಒಂದು ತೇವಾಂಶವನ್ನು ನೀವು ಕಾಪಾಡಿಕೊಳ್ಳಬಹುದು ಈ ಇಂಗು ಗುಂಡಿಗಳಿಂದ ನಿರ್ಮಿಸುವುದರಿಂದ. ಇನ್ನು ನಾಲ್ಕನೇದಾಗಿ ಕಿರು ಜಲಾನಯನ ಪ್ರದೇಶಗಳನ್ನಾಗಿ ಮಾರ್ಪಡಿಸುವುದು. ಈಗ ನಾವು ಇಂಗ್ಲಿಷ್ನಲ್ಲಿ ಇವಕ್ಕ ಮೈಕ್ರೋ ಕ್ಯಾಚ್ಮೆಂಟ್ಸ್ ಅಂತ ಹೇಳ್ತೇವೆ. ಇದನ್ನ ಯಾಕೆ ಮಾಡ್ಬೇಕಂದ್ರೆ, ಈಗ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ಪ್ಲಾಂಟೇಶನ್ ಬೆಳೆಗಳಿರ್ಬೋದು, ಈ ಕೆರೆ ಜಲಾನಯನ ಪ್ರದೇಶ ಮಾಡುವಾಗ ಒಂದು 5-6 ಅಂಶಗಳನ್ನು ನೀವು ಗಮನದಲ್ಲಿಟ್ಟಿರಬೇಕು. ಭೂಮಿಯ ಇಳಿಜಾರನ್ನು ಗಣನೆಗೆ ತೆಗೆದುಕೊಳ್ಬೇಕು, ಬೆಳೆಗಳ ನೀರಿನ ಅವಶ್ಯಕತೆ ಮತ್ತು ಹರಿಯುವಾಗ ಮತ್ತು ಮರ ಹರಡುವ ವಿಸ್ತಾರಗಳನ್ನು ಇವನ್ನು ನೀವು ನಿರ್ಮಿಸುವಾಗ ಗಣನೆಗೆ ತೆಗೆದುಕೊಳ್ಬೇಕು. ಈಗ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ ಅಂದ್ರೆ, ಒಂದು ಮಾವಿನ ಗಿಡಕ್ಕೆ 5 ಇಳಿಜಾರನ್ನು ದುಂಡಾಕಾರದಲ್ಲಿ ನೀವು ಪಾತಿ ನಿರ್ಮಿಸಿದರೆ ಸುಮಾರು ಗಿಡದ ಬುಡದಿಂದ 2 ಮೀಟರ್ ಅಂತರದಲ್ಲಿ ನೀವು ನಿರ್ಮಿಸಿದೆ ಆದಲ್ಲಿ ಹೆಚ್ಚಿನ ತೇವಾಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಂಡು ಯಾವುದೇ ಮಳೆ ಒಂದು ತೇವಾಂಶದ ಅಭಾವವಿಲ್ಲದೆ ಗಿಡಗಳನ್ನು ನಾವು ಚೆನ್ನಾಗಿ ಬೆಳೆಯಬಹುದು. ಪಾಟೀಲ್ ಅವರು, ಈ ಭಾಗದಲ್ಲಿ ಮಾವು ಅಲ್ಲದೆ ದ್ರಾಕ್ಷಿ, ದಾಳಿಂಬೆ ಇವು ಕೂಡ ಬೆಳೀತಾರೆ, ಇಲ್ಲಿ ತೇವಾಂಶ ಕಾಯ್ದುಕೊಳ್ಳಿಕ್ಕೆ ಏನ್ ಮಾಡಬೇಕು ನಮ್ಮ ರೈತರು? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈಗಾಗಲೇ ತಮಗೆ ತಿಳಿಸಿದ್ದೇನೆ. ದ್ರಾಕ್ಷಿಯಲ್ಲಿ ಉದಾಹರಣೆಗೆ ದ್ರಾಕ್ಷಿಯನ್ನೇ ತೆಗೆದುಕೊಂಡ್ರೆ ಇದನ್ನ ವಿವಿಧ ಆಕಾರದಲ್ಲಿ ಆಕಾರವನ್ನು ಕೊಡ್ತಾರೆ ದ್ರಾಕ್ಷಿ ಬೆಳೆಗೆ. ಈಗ ಉದಾಹರಣೆಗೆ ವೈ ಸಿಸ್ಟಮ್ ಆಕಾರ ಕೊಡುವ ಪದ್ಧತಿ ಅನುಸರಿಸಿದ್ರೆ ಅಲ್ಲಿ ಈ ಪ್ಲಾಸ್ಟಿಕ್ ಹಾಳೆಯಿಂದ ಅಥವಾ ಸ್ಥಳೀಯವಾಗಿ ಲಭ್ಯವಿರುವಂತಹ ತ್ಯಾಜ್ಯ ವಸ್ತುಗಳನ್ನು ಹೊದಿಕೆ ಮಾಡಿದರೆ ನೀವು ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು. ಅದು ಅಲ್ಲದೆ ದ್ರಾಕ್ಷಿಯಲ್ಲಿ ಈಗ ಮಳೆ ಅಭಾವ ಆದ ತಕ್ಷಣ ಈಗ ನಾವು ಕಡ್ಡಿಗಳಂತ ಹೇಳ್ತೇವೆ, ದ್ರಾಕ್ಷಿ ಕಡ್ಡಿಗಳು ಅಕಸ್ಮಾತ್ವಾಗಿ ಹೆಚ್ಚಾಗಿ ದ್ರಾಕ್ಷಿ ಕಡ್ಡಿಗಳನ್ನು ಒಂದು ಬಳ್ಳಿಗೆ ಬಿಟ್ಟರೆ ಈಗ ಮಳೆ ಅಭಾವದಲ್ಲಿ ಏನಾಗುತ್ತೆ, ನೀರು ಆವಿಯಾಗುವುದು ಮಣ್ಣಿನಿಂದನೂ ಆಗುತ್ತಿರ್ತದೆ ಮತ್ತು ಎಲೆಗಳ ಮುಖಾಂತರ ಆಗ್ತದೆ. ಆವಾಗ ಕಡ್ಡಿಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಿದರೆ ಈ ನೀರು ಆವಿಯಾಗಿ ಹೋಗುವುದನ್ನು ಕಡಿಮೆ ಮಾಡಬಹುದು. ಆದ ಕಾರಣ ಮಳೆ ಅಭಾವವಿದ್ದಲ್ಲಿ ಈ ಶಿಫಾರಸ್ಸು ಮಾಡಿದ ಕಡ್ಡಿಗಳಿಗಿಂತ ಸ್ವಲ್ಪ ಕಡ್ಡಿಗಳನ್ನು ನೀವು ಕಡಿಮೆ ಮಾಡಿ, ನೀರು ಆವಿಯಾಗುವುದನ್ನು ಕಡಿಮೆ ಮಾಡಿ ಯಾವುದೇ ಇಳುವರಿಯಲ್ಲಿ ಕುಂಠಿತವಾಗದಂತೆ ನಾವು ಎಚ್ಚರಿಕೆ ವಹಿಸಬಹುದು. ಇನ್ನು ದಾಳಿಂಬೆ ಬೆಳೀತಾರೆ ಈ ಭಾಗದಲ್ಲಿ ಹೆಚ್ಚಿಗೆ, ಅಲ್ಲಿ ಏನ್ ಮಾಡಬೇಕು? ಈಗ ಮುಖ್ಯವಾಗಿ ಯಾವುದೇ, ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ಹಣ್ಣಿನ ಬೆಳೆ ಇರಬಹುದು, ದ್ರಾಕ್ಷಿ ಇರಬಹುದು, ಮಾವು ಇರಬಹುದು, ಸೀತಾಫಲ ಇರಬಹುದು, ದಾಳಿಂಬೆ ಇರಬಹುದು, ಯಾವುದೇ ದಾಳಿಂಬೆ ಬೆಳೆ ಇರಲಿ, ಮೊದಲ ಮಣ್ಣಿನ ತೇವಾಂಶವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದು ಇವು ಸಾಮಾನ್ಯ ಪದ್ಧತಿಗಳು, ಇವನ್ನ ಅನುಸರಿಸಲೇಬೇಕಾಗುತ್ತದೆ. ದಾಳಿಂಬೆ ಇರಲಿ, ಯಾವುದೇ ಬೆಳೆ ಇರಲಿ, ಅದನ್ನು ಅನುಸರಿಸಲೇಬೇಕಾಗ್ತದೆ. ಆದ ಕಾರಣ ಈಗಾಗಲೇ ನಾನು ಹೇಳಿದಂತೆ ತ್ಯಾಜ್ಯ ವಸ್ತು ಮತ್ತು ಪ್ಲಾಸ್ಟಿಕ್ ಹಾಳೆಯಿಂದ ಹೊದಿಕೆ ಮಾಡೋದು, ಸಾವಯವ ಅಂಶಗಳನ್ನು ಹೆಚ್ಚಿಸೋದು, ಇಂಗು ಗುಂಡಿಗಳನ್ನು ಮಾಡೋದು, ಕಿರು ಜಲಾನಯನ ಮಾಡೋದು, ನೆರಳನ್ನು ಒದಗಿಸೋದು, ಮತ್ತು ಇನ್ನು ವಿಶೇಷವಾಗಿ ದಾಳಿಂಬೆ ಅಂದ್ರೆ ಈಗ ಸುಮಾರು 100 ಹಣ್ಣು ಬಿಡ್ತಿದ್ರೆ ಒಂದು ಗಿಡಕ್ಕೆ, ಅವಾಗ ನೀವು ಹಣ್ಣಿನ ಸಂಖ್ಯೆಯನ್ನು ಕಡಿಮೆ ಮಾಡಿದರೆ ನೀರಿನ ಬೇಡಿಕೆಯೂ ಸಹ ಕಡಿಮೆ ಆಗ್ತದೆ. ಆದ ಕಾರಣ ನೀರಿನ ಅಭಾವದಲ್ಲಿ ಅಥವಾ ಮಳೆ ಅಭಾವದಲ್ಲಿ ಕೆಲವೊಂದು ನಾವು ತ್ಯಾಗ ಮಾಡಿ ಗಿಡಗಳನ್ನು ಉಳಿಸುವ ಪ್ರಯತ್ನ ಮಾಡಬೇಕಾಗ್ತದೆ. ಆದ ಕಾರಣ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಹಣ್ಣಿನ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿ ಗಿಡಕ್ಕೆ ಯಾವುದೇ ಧಕ್ಕೆ ಬರದಂತೆ ನಾವು ದಾಳಿಂಬೆಯನ್ನು ಕಾಪಾಡಬೇಕಾಗ್ತದೆ. ಇನ್ನ ಅದೇ ರೀತಿ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಟಬೇಕು. ಎಲ್ಲೆಲ್ಲಿ ನೀರಿನ ಲಭ್ಯತೆ ಇರ್ತದೆ ಬಟ್ ನಮಗೆ ಬೇಕಾದಷ್ಟು ನೀರಿರಂಗಿಲ್ಲ, ಅಂತ ಸಂದರ್ಭದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕಾಗ್ತದೆ. ಅಂದರೆ ನೀರಿನ ಲಭ್ಯತೆ ಇರ್ತದೆ ಬಟ್ ಸಾಕಷ್ಟು ನೀರಿನ ಲಭ್ಯತೆ ಇರಲ್ಲ, ಅಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿದರೆ ಇದು ಹೆಚ್ಚು ಸೂಕ್ತ ಅನಿಸ್ತದೆ. ಇನ್ನ ಸಿಂಚನ ನೀರಾವರಿ ಪದ್ಧತಿ ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್, ಇಲ್ಲಿಯೂ ಸಹ 20-30% ನೀರಿನ ಉಳಿತಾಯವನ್ನು ಮಾಡಬಹುದು. ಎಲ್ಲೆಲ್ಲಿ ರೈತರು ಆರ್ಥಿಕವಾಗಿ ಭದ್ರವಾಗಿರ್ತಾರೆ ಅಂತಲ್ಲಿ ಈ ಸಿಂಚನ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಬಹುದು. ಇನ್ನ ವೈಡ್ಲಿ ಅಂದ್ರೆ ಹೆಚ್ಚು ಅಂತರವುಳ್ಳ ಹಣ್ಣಿನ ಬೆಳೆಗಿರಬಹುದು, ಪ್ಲಾಂಟೇಶನ್ ಬೆಳೆಗಳಿರಬಹುದು, ಅಂತಲ್ಲಿ ಈಗ ಸುಧಾರಣೆ ಮಾವು 9-10 meters ಅಂತರದಲ್ಲಿ ನಾಟಿ ಮಾಡ್ತಾರೆ. ತೆಂಗಿರಬಹುದು ಅಥವಾ ಬೇರೆ ಯಾವುದೇ ಹೆಚ್ಚಿನ ಅಂತರದಲ್ಲಿ ಬೆಳೀತಕ್ಕಂತ ಮರಗಳಿಗೆ ಮಡಿಕೆ ಮುಖಾಂತರ ನೀರನ್ನು ಉಣಿಸುವ ಒಂದು ಪದ್ಧತಿ ಉಂಟು. ಇನ್ನು ಹನಿ ನೀರಾವರಿ ಹಾಗೂ ಮಡಿಕೆ ಮೂಲಕ ನೀರು ಉಣಿಸುವುದನ್ನು ಏಕಕಾಲದಲ್ಲಿ ಮಾಡಬಹುದು. ನೀರಿನ ಕಡಿಮೆ ನೀರು ಇದ್ದಲ್ಲಿ ಹೆಚ್ಚು ನೀರನ್ನು ಅತಿ ಉಪಯುಕ್ತವಾಗಿ ಬಳಸಲು ಈ ಹನಿ ನೀರಾವರಿ ಅದರ ಕೆಳಗಡೆ ಸ್ವಲ್ಪ 9 inches ಅಳತೆಯ ಗುಂಡಿಗಳನ್ನು ಅಥವಾ ಮಡಿಕೆಗಳನ್ನು ನೀವು ಇಟ್ಟರೆ ಆ ಮಡಿಕೆಗಳಲ್ಲಿ ಕೆಲವು ಉಸುಕು ಮತ್ತು ತ್ಯಾಜ್ಯ ವಸ್ತುಗಳನ್ನು ಅದರಲ್ಲಿ ಹಾಕಿ ಈ ಡ್ರಿಪ್ಪರ್ ಅನ್ನು ಅದರಲ್ಲಿ ಇಟ್ಟರೆ ಅತಿ ಸಾವಕಾಶವಾಗಿ ನೀರು ಮೇಲ್ಮೈನಿಂದ ನೀರು ಆವಿಯಾಗಿ ಹೋಗೋದು ತಪ್ಪುತ್ತದೆ. ಅದೇ ರೀತಿ ಬೇರು ಹೊಲಕ್ಕೆ ನೀರು ಬೀಳೋದ್ರಿಂದ ಈ ಹನಿ ನೀರಾವರಿ ಹಾಗೂ ಮಡಿಕೆ ಮೂಲಕ ನೀರುಣಿಸುವುದನ್ನು ಏಕಕಾಲದಲ್ಲಿ ಮಾಡುವುದು ಬಹಳ ಅವಶ್ಯ. ಇದು ಅಲ್ಲದೆ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಗಿಡದ ಕಾಂಡದ ಮೇಲ್ಮೈಗೆ ಸುಣ್ಣದಿಂದ ಲೇಪನೆ ಮಾಡುವುದು ನೀವು ನೋಡಿರಬಹುದು. ಎಷ್ಟೋ ರೈತರು ಯಾಕೆ ಲೇಪನೆ ಮಾಡಬಹುದು ಅನ್ನೋದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸೂಸುವ ಸೂರ್ಯನ ರಶ್ಮಿಗಳು ಪಲ್ಲಟ್ಟುಗೊಳ್ಳುವುದರಿಂದ ಉಷ್ಣತೆ ವೃದ್ಧಿಯಾಗುವುದು ಕಡಿಮೆಯಾಗಿ ಬಾಷ್ಪೀಕರಣ ಕಡಿಮೆಯಾಗುವುದಲ್ಲೇ ಕಾಂಡ ಸೀಳುವ ಸಮಸ್ಯೆ ಕಡಿಮೆ ಆಗ್ತದೆ. ಆದ ಕಾರಣ ಯಾವಾದರೂ ಬಹುವಾರ್ಷಿಕ ಬೆಳೆ ಬೆಳೆಯೋದಾದರೆ ನೀವು ಗಿಡದ ಕಾಂಡಮಯ ಮೇಲ್ಮೈಯನ್ನು ಸುಣ್ಣದಿಂದ ಲೇಪನೆ ಮಾಡಬೇಕು. ಇನ್ನು ಗಾಳಿ ತಡೆ ನಿರ್ಮಿಸುವಿಕೆ, ಈಗ ಮಾವಿನ ತೋಟ ಇರಬಹುದು, ದ್ರಾಕ್ಷಿ ತೋಟ ಇರಬಹುದು, ಚಿಕ್ಕು ತೋಟ ಇರಬಹುದು, ಅಥವಾ ದಾಳಿಂಬೆ ತೋಟ ಇರಬಹುದು, ಇನ್ನಿತರ ಯಾವುದೇ ಹಣ್ಣಿನ ಬೆಳೆಗಳ ತೋಟ ಇರಬಹುದು, ಅಥವಾ ಪ್ಲಾಂಟೇಶನ್ ಬೆಳೆಗಳ ಅಡಿಕೆ ತೋಟ ಇರಬಹುದು, ತೆಂಗು ತೋಟ ಇರಬಹುದು, ಯಾವುದೇ ತೋಟವಿದ್ದರೂ ಗಾಳಿ ತಡೆ ನಿರ್ಮಿಸುವಿಕೆ ತೋಟಗಾರಿಕೆ ಬೆಳೆಗಳಲ್ಲಿ ವಿಶೇಷವಾಗಿ ಹಣ್ಣಿನ ಬೆಳೆಗಳಲ್ಲಿ ಅತಿ ಮುಖ್ಯ. ಯಾಕೆಂದ್ರೆ ಉದಾಹರಣೆಗೆ ಗಾಳಿಯ ವೇಗ ಜಾಸ್ತಿ ಆಯ್ತಂದ್ರೆ ನಿಮ್ಮ ಆ ಗಾಳಿಯ ಜೊತೆ ಈ ಮಣ್ಣಿನಲ್ಲಿರತಕ್ಕಂತ ತೇವಾಂಶವನ್ನು ಗಾಳಿ ಹೀರಿಕೊಂಡು ಹೋಗ್ತದೆ. ಆದ ಕಾರಣ ನೀವು ಈ ತೋಟದ ಸುತ್ತಮುತ್ತ ಕೆಲವು ಗಾಳಿಯ ತರಣ ವಿಶೇಷವಾಗಿ ಸರ್ವೆ ಮರ ಇರಬಹುದು ಅಥವಾ ಮಹಾಗಾನಿ ಇರಬಹುದು, ಬೇವು ಇರಬಹುದು, ಹಲಸು ಇರಬಹುದು, ಸೀಮಾರೂಪ, ಸಿಲ್ವರ್ ಇತ್ಯಾದಿ ಮರಗಳನ್ನು ನೀವು ಗಾಳಿ ತಡೆಯಕ್ಕೆ ಉಪಯೋಗಿಸಿದಾದಲ್ಲಿ ನೀವು ಬಹುವಾರ್ಷಿಕ ತೋಟಗಳನ್ನು ಆಗಿ ಚೆನ್ನಾಗಿ ಇಡಬಹುದು ಅಂತ ಇದು ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇನ್ನು ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಒದಗಿಸುವುದು, ಈಗ ವಿಶೇಷವಾಗಿ ಪೋಷಕಾಂಶಗಳನ್ನು ವಿವಿಧ ಪದ್ಧತಿಗಳಲ್ಲಿ ಬೆಳೆಗಳಿಗೆ ಕೊಡೋದುಂಟು. ಉದಾಹರಣೆಗೆ ಮಣ್ಣಿನಲ್ಲಿ ಬೆರೆಸಿ ನೀವು ಪೋಷಕಾಂಶಗಳನ್ನು ಒದಗಿಸಬಹುದು. ಎರಡನೇದಾಗಿ ಡ್ರಿಪ್ ಇರಿಗೇಷನ್, ರಸಾವರಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ನಲ್ಲಿ, ಫರ್ಟಿಗೇಷನ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ರಸಾವರಿ ಅಂತ ಹೇಳ್ತೇವೆ. ಅಂದ್ರೆ ಡ್ರಿಪ್ಪಿನ ಮುಖಾಂತರ ಕೆಲವೊಂದು ಪೋಷಕಾಂಶಗಳನ್ನು ನೀವು ಗಿಡಕ್ಕೆ ಬಳಸಬಹುದು. ಈಗ ಮಳೆ ಅಭಾವ ಇದ್ದಾಗ ನೀರಿನ ಲಭ್ಯತೆ ಕಡಿಮೆ ಇರ್ತದೆ. ಆವಾಗ ಪೋಷಕಾಂಶಗಳನ್ನು ನಾವು ಗಿಡಗಳಿಗೆ ಯಾವ ರೀತಿ ಕೊಡಬಹುದು ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಆದ ಕಾರಣ ನೀವು ಎಲೆಗಳ ಮುಖಾಂತರ ಅಂದ್ರೆ ಕಡಿಮೆ ನೀರಿನಲ್ಲಿ ನೀವು ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಬಹುದು. ಎಲೆಗಳ ಮುಖಾಂತರ ನೀವು ಪೋಷಕಾಂಶಗಳನ್ನು ಸಿಂಪರಣೆ ಮಾಡಿದ್ದಲ್ಲಿ ನೀವು ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡಬಹುದು. ಬಟ್ ಒಂದು ಎಲ್ಲ ರಾಸಾಯನಿಕ ಗೊಬ್ಬರಗಳು ಎಲೆಗಳ ಮುಖಾಂತರ ಕೊಡಕ್ಕಾಗುವುದಿಲ್ಲ. ಕೆಲವೊಂದು ಪೋಷಕಾಂಶಗಳನ್ನು ಮಾತ್ರ ನೀವು ಎಲೆಗಳ ಮುಖಾಂತರ ಕೊಡಬಹುದು. ಉದಾಹರಣೆಗೆ ಶೇಕಡ 1 ಪೊಟ್ಯಾಷನ್ನು ನೀವು ಎಲೆಗಳ ಮುಖಾಂತರ ಕೊಡಬಹುದು. ಇದರಿಂದ ಬರ ನಿರೋಧಕ ಶಕ್ತಿ ಹೊಂದುವುದಲ್ಲದೆ ಬೆಳೆಗಳಿಗೆ ಪೋಷಕಾಂಶ ಒದಗಿಸಿ ಬೆಳೆಯಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ನೀವು ಕಾಣಬಹುದು. ಇನ್ನು ಕೀಟ ಮತ್ತು ರೋಗಗಳ ನಿರ್ವಹಣೆ. ಯಾವಾಗ ಮಳೆ ಅಭಾವ ಇರ್ತದ ಯಾವುದೇ ಬೆಳೆ ಇರಲಿ, ಇವತ್ತು ಬಹುವಾರ್ಷಿಕ ಬೆಳೆಗಳಿರ್ಬೋದು ಅಥವಾ ವಾರ್ಷಿಕ ಬೆಳೆಗಳಿರ್ಬೋದು, ಅಲ್ಲಿ ಈ ರಸ ಹೀರುವ ಕೀಟಗಳ ಹಾವಳಿ ಹೆಚ್ಚಾಗ್ತದೆ. ಈಗ ಈ ವರ್ಷ ಮುಂಗಾರು ಕ್ಷೀಣಿತಗೊಂಡಿರೋದ್ರಿಂದ ನಮಗೆ ಜೂನ್ ತಿಂಗಳಲ್ಲಿ ಯಾವುದೇ ಮಳೆ ಆಗಲಿಲ್ಲ, ಜುಲೈದಲ್ಲಿ ಪ್ರಾರಂಭ ಆಗಿದೆ. ನಮಗೆ ಕೃಷಿ ಮಾಡಬೇಕಂದ್ರೆ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮಳೆ ಆದರೆ ಕೃಷಿ ಒಳ್ಳೆಯ ಕಾಲದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಜೂನ್ ತಿಂಗಳಲ್ಲಿ ನಮಗೆ ಮಳೆ ಆಗಲಿಲ್ಲ, ಎಲ್ಲಾನು ಜುಲೈ ತಿಂಗಳಲ್ಲಿ ಈಗ ಪ್ರಾರಂಭ ಆಗಿದೆ ಮಳೆ. ಆದ ಕಾರಣ ಮಳೆ ಅಭಾವದಲ್ಲಿ ಈ ಬಹುವಾರ್ಷಿಕ ಬೆಳೆಗಳಿಗೆ ರಸ ಇರುವ ಕೀಟಗಳ ಹಾವಳಿ ಹೆಚ್ಚುವುದರಿಂದ ಅವುಗಳ ನಿಯಂತ್ರಣಕ್ಕಾಗಿ ಈ ಬೇವಿನ ಆಧಾರಿತ ಕೀಟನಾಶಕವನ್ನು ಸುಮಾರು 3-5 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಅಥವಾ ಕಾನ್ಫಿಡರ್ 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅಥವಾ ಡೈಮೆಥೋಟ್ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ ಮಾತ್ರ ಈ ರಸ ಇರುವ ಕೀಟಗಳನ್ನು ನೀವು ನಿಯಂತ್ರಿಸಬಹುದು. ಈಗಾಗಲೇ ಹೇಳಿದಂತೆ ನಿರುಪಯುಕ್ತ ಕೊಂಬೆ ರೆಂಬೆಗಳನ್ನು ಕಡಿಮೆ ಮಾಡಬಹುದು. ಕೆಲವೊಂದು ಗಿಡಗಳಲ್ಲಿ ಅನಾವಶ್ಯಕವಾಗಿ ರೆಂಬೆಗಳು ಅಥವಾ ಕೊಂಬೆಗಳು ಬೆಳೆದಿರ್ತಾವೆ. ಅಂತ ಅನಾವಶ್ಯಕ ರೆಂಬೆಗಳನ್ನು ನೀವು ಮಳೆಯ ಅಭಾವದಲ್ಲಿ ತೆಗೆದರೆ ಅಂತ ರೆಂಬೆಗಳಿಂದ ನೀರು ಆವಿಯಾಗಿ ಹೋಗೋದನ್ನು, ಎಲೆಗಳ ಮುಖಾಂತರ ನೀರು ಆವಿಯಾಗಿ ಹೋಗೋದನ್ನು ನೀವು ತಪ್ಪಿಸಬಹುದು. ಅಥವಾ ರೋಗಗಳಿಗೆ ಅಥವಾ ಕೀಟಗಳಿಗೆ ತುತ್ತಾದ ರೆಂಬೆಗಳನ್ನು ನೀವು ತೆಗೆಯೋದು ಇಂಥ ಮಳೆ ಅಭಾವದಲ್ಲಿ ಬಹಳ ಅವಶ್ಯಕ. ಇನ್ನು ಆಂಟಿ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೇವೆ, ಬಾಷ್ಪೀಭವನದ ನಿರೋಧಕ ವಸ್ತುಗಳ ಬಳಕೆ. ಅಂದರೆ ಎಲೆಗಳ ಮುಖಾಂತರ ಏನು ಅಥವಾ ಬಾಷ್ಪೀಭವನ ಆಗುತ್ತೆ, ಎಲೆಗಳ ಮುಖಾಂತರ ಏನು ನೀರು ಆವಿಯಾಗಿ ಹೋಗ್ತದೆ, ಅಂಥದ್ರಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ ಕೆಯೋಲಿನ್ 5% ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದರೆ ಆ ಎಲೆಗಳ ಮುಖಾಂತರ ಒಂದು ದಪ್ಪವಾದ ಚರ್ಮ ನಿರ್ಮಾಣಗೊಂಡು ನೀರು ಆವಿಯಾಗಬಹುದು, ಅದು ತಡೆಗಟ್ಟ. ಅದಕ್ಕೆ ರಾಸಾಯನಿಕ ಈ ಬಾಷ್ಪೀಭವನ ನಿರೋಧಕ ವಸ್ತುಗಳ ಬಳಕೆ. ಇನ್ನು ಸಂರಕ್ಷಿತ ನೀರಾವರಿ ವ್ಯವಸ್ಥೆ. ಈಗಾಗಲೇ ಎಷ್ಟೋ ರೈತರು ಕೇಳಿದ್ದಾರೆ, ಈ ಜಲಾನಯನದಲ್ಲಿ ಈ ಕ್ಷೇತ್ರ ಹೊಂಡಗಳ ನಿರ್ಮಾಣ ಮಾಡಿರ್ತಾರೆ. ಎಲ್ಲೆಲ್ಲಿ ಕ್ಲಿಷ್ಟಕರ ಹಂತಗಳಿರ್ತಾವೆ ಅಂತಲ್ಲಿ ಕೃಷಿ ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ನೀವು ಅಂತ ಕ್ಲಿಷ್ಟಕರ ಹಂತಗಳಲ್ಲಿ ನೀರುಣಿಸಿದರೆ ಯಾವುದೇ ಬೆಳವಣಿಗೆ ಕುಂಠಿತವಾಗದೆ ನಿರೀಕ್ಷಿಸಿದ ಮಟ್ಟದಲ್ಲಿ ನಾವು ಇಳುವರಿಯನ್ನು ಪಡೆದುಕೊಳ್ಳಬಹುದು. ಪಾಟೀಲ್ ಅವರೇ, ನಮ್ಮ ರೈತರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ಈಗ ನೀರಿನ ಮರುಬಳಕೆ ಮಾಡಲಿಕ್ಕೆ ಏನು ಅನುಕೂಲತೆಗಳನ್ನ ಮಾಡಿಕೊಳ್ಬೇಕಾಗ್ತದೆ? ಬಳಸಿದ ನೀರನ್ನೇ ಮತ್ತೆ ಬಳಕೆ ಮಾಡುವಂತ ಕ್ರಮಗಳೇನಾದ್ರೂ ಇದೆಯಾ? ಈಗ ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈಗ ಮಳೆ ಆದ ತಕ್ಷಣ ನೀರು ಕೊಯ್ಲು ಮಾಡುವುದು ಬಹಳ ಮುಖ್ಯ. ಯಾಕಂದ್ರೆ ಈಗ ಯಾವುದೇ ಜಮೀನಿನಲ್ಲಿ ಕ್ಷೇತ್ರ ಹೊಂಡಗಳಿದ್ರೆ ಮಳೆ ಬಿದ್ದ ತಕ್ಷಣ ಮಣ್ಣಿನಲ್ಲಿ ಹಿಂಗೆ ಹೆಚ್ಚಾದ ನೀರು ಏನಾಗುತ್ತೆ, ಆ ಕ್ಷೇತ್ರ ಹೊಂಡದಲ್ಲಿ ಶೇಖರಣೆ ಆಗ್ತದೆ. ಅದು ನಮಗೆ ಅವಶ್ಯ ಆದಾಗ ಅದನ್ನು ಆ ನೀರನ್ನು ಬಳಸ್ಬೋದು. ಇನ್ನು ಎರಡನೇದಾಗಿ ಈ ಕೊಳವೆ ಬಾವಿಗಳನ್ನು ನೀವು ನೋಡಿರ್ಬೋದು. ಕೊಳವೆ ಬಾವಿಯಲ್ಲಿ ಮಳೆಯ ಅಭಾವದಿಂದ ನಮ್ಮ ಅಂತರ್ಜಲ ಮಟ್ಟ ಏನಾಗುತ್ತೆ, ಕುಸಿತಾ ಇದೆ. ಅಂಥದ್ರಲ್ಲಿ ಈ ಕೊಳವೆ ಬಾವಿಯಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸಲಾಗಿ ಅಲ್ಲಿ ಕೊಳವೆ ಬಾವಿ ಹತ್ತಿರ ಇಂಗು ಗುಂಡಿಗಳನ್ನು ಮಾಡ್ತಾರೆ. ಇಂಗು ಗುಂಡಿಗಳನ್ನು ಮಾಡುವುದರಿಂದ ಮಳೆ ಬಂದ ತಕ್ಷಣ ಆ ಇಂಗು ಗುಂಡಿಗೆ ನೀರು ಶೇಖರಣೆಯಾಗಿ ಅಲ್ಲಿ ನೀರು ಇಂಗಿ ಒಂದು ಕೊಳವೆ ಬಾವಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಇದು ಅಲ್ಲದೆ ಕೆಲವೊಂದು ಜಲಾನಯನ ಪ್ರದೇಶದಲ್ಲಿ ಅಳವಡಿಸದಂತೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಪದ್ಧತಿಗಳನ್ನು ಅಳವಡಿಸುವುದುಂಟು. ಈ ಬಸಿಗಾಲುವೆಗಳನ್ನ ಏನಾದ್ರೂ ಮಾಡಿದ್ರೆ ಸಹಾಯ ಆಗ್ತದೆ? ಯಾಕಂದ್ರೆ ಅನೇಕ ಪ್ರದೇಶಗಳಲ್ಲಿ ನಾಲೆಗಳಿಂದ ನೀರನ್ನ ಬಳಸಿ ಬೆಳೆಯನ್ನ ಬೆಳೀತಿರ್ತಾರೆ. ಬಹಳಷ್ಟು ಕಡೆಗೆ ಅತಿಯಾಗಿ ನೀರು ಗೊಬ್ಬರ ಬಳಸೋದ್ರಿಂದ ಭೂಮಿ ಸವಳು ಆಗ್ತಾ ಇದೆ, ಭೂಮಿ ಜವಳ ಆಗ್ತಾ ಇದೆ ಅಂತ ಮಾತು ಕೇಳಿ ಬರ್ತದೆ. ಈ ಭಾಗದಲ್ಲಿ ದೊಡ್ಡ ಅಣೆಕಟ್ಟು ಇರೋದ್ರಿಂದ ಅಂತ ಒಂದು ಸಮಸ್ಯೆಯನ್ನ ಕ್ರಮೇಣವಾಗಿ ನಮ್ಮ ರೈತರು ಎದುರಿಸುವಂತಹ ದಿನಗಳು ಬರ್ತಾ ಇವೆ ಅಂತ ಕೃಷಿ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ನಮ್ಮ ರೈತರು ಏನಾದ್ರೂ ಎಚ್ಚರಿಕೆಯನ್ನ ಈಗಲೇ ವಹಿಸಲಿಕ್ಕೆ ಅನುಕೂಲ ಆಗ್ತದೆ? ಇದು ನಾವು ಮಳೆಯ ಅಭಾವದ ಬಗ್ಗೆ ಈಗ ಮಾತಾಡಿದೆ. ನೀವು ಕೇಳುವ ಪ್ರಶ್ನೆ ಅಚ್ಚುಕಟ್ಟು ಪ್ರದೇಶಕ್ಕೆ ಸೀಮಿತವಾಗ್ತದೆ. ಯಾಕಂದ್ರೆ ಈಗ ಕೆನಾಲ್ನಿಂದ ನೀರು ಬಿಟ್ಟ ತಕ್ಷಣ ನೀರು ಸರಿಯಾದ ಪ್ರಮಾಣ ನಮ್ಮ ರೈತ ಬಾಂಧವರು ಸರಿಯಾದ ಪ್ರಮಾಣದಲ್ಲಿ ನೀರು ಬಿಡದೆ ಅದಕ್ಕೆ ಬೇಕಾದಷ್ಟು ನೀರು ಬಿಡೋದಕ್ಕಿಂತ ಹೆಚ್ಚಿಗೆ ನೀರು ಬಿಟ್ಟರೆ ಅವಾಗ ಮಣ್ಣಿನ ಗುಣಧರ್ಮ ಕಳೆದುಕೊಳ್ಳುತ್ತದೆ. ವಿಶೇಷವಾಗಿ ಸಮಸ್ಯಾತ್ಮಕ ಮಣ್ಣು ಅಂತ ನಾವು ಹೇಳ್ತೇವೆ, ನೀರು ಭೂಮಿ ಸವಳಾಗಬಹುದು. ಅಂತ ಪ್ರದೇಶದಲ್ಲಿ ಕೆಲವು ಬಸಿಗಾಲುವೆಗಳನ್ನ ತೆಗೆದ್ರೆ ಮಣ್ಣಿನಲ್ಲಿರ್ತಕ್ಕಂತ ನೀರಿನ ಅಂಶ ಏನದಲ್ಲ ಬಸಿಗಾಲು ಮುಖಾಂತರ ಹರಡಿ ಅದರ ಜೊತೆ ಲವಣಾಂಶ ಪ್ರಮಾಣವನ್ನು ಹರಿದು ಹೋಗಿ ಈ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಲ್ಲಿ ಹೆಚ್ಚು ಆಸಕ್ತರಿದ್ದು, ಈ ವರ್ಷ ಮುಂಗಾರು ಅಭಾವ ಕಂಡುಬಂದು ಕಡಿಮೆ ನೀರಿನಲ್ಲಿ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಿಚ್ಛಿಸುವರು ಕೆಲವೊಂದು ಗಮನಿಸಬೇಕಾದ ಅಂಶಗಳೇನೆಂದರೆ, ಮೊದಲನೇದಾಗಿ ಸೂಕ್ತ ಬೆಳೆ ಹಾಗೂ ತಳಿಗಳ ಆಯ್ಕೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ 10 ವಲಯಗಳನ್ನಾಗಿ ವಿಂಗಡಿಸಿ ಈ ವಲಯಗಳನ್ನು ಮಣ್ಣಿನ ಆಧಾರದ ಮೇಲೆ ಹಾಗೂ ಅಲ್ಲಿರ್ತಕ್ಕಂಥ ವಾಡಿಕೆ ಮೇಲೆ ವಲಯಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಏನಂದ್ರೆ, ಈ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಏನಿದೆಲ್ಲ, ಇದು ವಲಯ 3 ಬರೋದರಿಂದ ಇಲ್ಲಿ ಸುಮಾರು 550 to 650 mm ವಾಡಿಕೆ ಮಳೆ. ಇಲ್ಲಿ ನಾವು ಆ ಒಂದು ಮಳೆಗೆ ಹೊಂದಿಕೊಳ್ಳುವಂತ ಹಣ್ಣಿನ ಬೆಳೆಗಳನ್ನು ಅಥವಾ ಪ್ಲಾಂಟೇಷನ್ ಬೆಳೆಗಳನ್ನು ಬೆಳೆಯಬೇಕಾಗ್ತದೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಮಾವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಈಗ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಆಪುಸ್ ತಳಿ ಮಾವು ಹೆಚ್ಚು ಪ್ರಾಮುಖ್ಯತೆ ಪಡೆದರೆ, ಅದೇ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಆ ತಳಿಯನ್ನು ನಾಟಿ ಮಾಡಿದರೆ ಅಲ್ಲಿ ಬರ್ತಕ್ಕಂಥ ಗುಣಮಟ್ಟ ಈ ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ. ಅದೇ ರೀತಿ ಈಗ ನಾವು ಇಲ್ಲಿ ಒಣ ಪ್ರದೇಶಕ್ಕೆ ಬಂದರೆ ಕೆಲವೊಂದು ಮಾವಿನ ತಳಿಗಳನ್ನು ಸೂಕ್ತ ತಳಿಗಳಿಂದ ಆಯ್ಕೆ ಮಾಡಿದೆ. ಉದಾಹರಣೆಗಾಗಿ ಈ ನಮ್ಮ ಬೆನೆಶಾನ್ ಇರ್ಬೋದು ಅಥವಾ ಮಲ್ಲಿಕಾ ಇರ್ಬೋದು ಅಥವಾ ಕೇಸರ್ ಇರ್ಬೋದು, ಇವು ಹೆಚ್ಚು ಸೂಕ್ತ ಅಂತ ತಿಳಿದು ಬಂದಿದೆ. ಇನ್ನು ಹೆಚ್ಚು ಸಾವಯವ ಗೊಬ್ಬರಗಳ ನಾಟಿ ಮಾಡುವಾಗ ಹೆಚ್ಚು ಸಾವಯವ ಗೊಬ್ಬರಗಳ ಬಳಕೆ ಅವಶ್ಯ. ಯಾಕಂದರೆ ಮಳೆ ಅಭಾವ ಇರೋದರಿಂದ ನಮ್ಮಲ್ಲಿ ಮಣ್ಣಿನ ತೇವಾಂಶವನ್ನು ಹೆಚ್ಚಿಗೆ ಮಾಡುವುದು ಅತಿ ಅವಶ್ಯ. ಆದ ಕಾರಣ ಮಣ್ಣಿನ ತೇವಾಂಶವನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಸಾವಯವ ಗೊಬ್ಬರಗಳಾದ ಕೊಟ್ಟಿ ಗೊಬ್ಬರ, ಎರೆಗೊಬ್ಬರ, ಬೇವಿನ ಹಿಂಡಿ ಹಾಗೂ ಇನ್ನಿತರ ಸಾವಯವ ಗೊಬ್ಬರಗಳನ್ನು ನಾಟಿ ಸಮಯದಲ್ಲಿ ಹೆಚ್ಚು ಉಪಯೋಗ ಮಾಡುವುದರಿಂದ ಮಣ್ಣಿನ ತೇವಾಂಶವನ್ನು ಹೆಚ್ಚು ಕಾಲದವರೆಗೆ ಹಿಡಿದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ ಹಾಗೂ ಫಲವತ್ತತೆ ಹೆಚ್ಚು. ಇದು ಎರಡನೇ ಗಮನ. ಈಗಾಗಲೇ ಹೇಳಿದಂತೆ ಕಿರು ಜಲಾನಯನ ಅಂದ್ರೆ ಮೈಕ್ರೋ ಕ್ಯಾಚ್ಮೆಂಟ್ಸ್ ಅಂದ್ರೆ 5 ಇಳಿಜಾರು ದುಂಡಾಕಾರ ಅಥವಾ ಚೌಕಾಕಾರದ ಪಾತಿಗಳನ್ನು ಮಾಡೋದು ಅಥವಾ ಅರ್ಧ ಚಂದ್ರಾಕಾರದ ಪಾತಿಗಳನ್ನು ಮಾಡೋದ್ರಿಂದ ಮಳೆ ಬಿದ್ದ ತಕ್ಷಣ ಇಳಿಜಾರು ಕೊಟ್ಟಿರುವುದರಿಂದ ಮಳೆ ನೀರು ಆ ಗಿಡದ ಕಾಂಡದ ಬುಡದಲ್ಲಿ ಶೇಖರಣೆ ಆಗೋದ್ರಿಂದ ನೀರು ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶವನ್ನು ನೀವು ಕಾಪಾಡಿಕೊಳ್ಳಿ. ಇನ್ನು ಆಸರೆ ಕಟ್ಟಿಗೆಗಳನ್ನು ಆಧಾರವಾಗಿ ಹೊಸದಾಗಿ ನಾಟಿ ಮಾಡಿದ ಗಿಡಗಳಿಗೆ ಆಧಾರ ಕಟ್ಟಿಗೆಯನ್ನು ಕೊಡೋದು. ಇದು ಯಾಕಂದರೆ ಇಲ್ಲಿ ಒಂದು ವಲಯ 3 ಅಂದರೆ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು ಮತ್ತು ವಲಯ 3 ಬರ್ತಕ್ಕಂಥ ಜಿಲ್ಲೆಗಳು ಯಾವಿರಲಿ, ಇಲ್ಲಿ ಗಾಳಿಯ ವೇಗ ಜಾಸ್ತಿ ಇರೋದರಿಂದ ಹೊಸದಾಗಿ ನಾಟಿ ಮಾಡಿದ ಹಣ್ಣಿನ ಬೆಳೆಗಳು ಇರ್ಬೋದು, ಅವುಗೂ ಗಾಳಿಗೆ ಅಳುಗಾಡಿ ರೆಂಬೆಗಳು ಅಥವಾ ಟೊಂಗೆಗಳು ಮುರಿದು ಬೀಳುವ ಸಂಭವ ಇರುತ್ತದೆ. ಆದ ಕಾರಣ ಆಧಾರ ಕಟ್ಟಿಗೆಯನ್ನು ಕೊಡಬೇಕಾಗ್ತದೆ. ಇನ್ನು ಈಗಾಗಲೇ ಹೇಳಿದಂತೆ ತ್ಯಾಜ್ಯ ವಸ್ತು ಮತ್ತು ಈ ಪ್ಲಾಸ್ಟಿಕ್ ಹಾಳೆಯನ್ನು ಮಣ್ಣಿನ ಗಿಡದ ಬುಡದ ಮಣ್ಣಿನ ಮೇಲೆ ಹೊದಿಕೆ ಮಾಡೋದರಿಂದ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಕಳೆಗಳ ನಿಯಂತ್ರಣ ಮಾಡಬಹುದು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ತಡೆಗಟ್ಟಬಹುದು ಮತ್ತು ಮುಖ್ಯವಾಗಿ ನೀರು ಆವಿಯಾಗಿ ಹೋಗೋದನ್ನು ತಡೆಗಟ್ಟಬಹುದು. ಇನ್ನು ನೆರಳನ್ನು ಒದಗಿಸುವುದು, ಈಗ ಹೊಸದಾಗಿ ನಾಟಿ ಮಾಡಿದ ಗಿಡಗಳು ಅತಿ ಚಿಕ್ಕವಾಗಿರೋದರಿಂದ ಈ ಗಿಡಗಳನ್ನು ಹೆಚ್ಚಿನ ಉಷ್ಣಾಂಶಕ್ಕೆ ಬಿಟ್ಟರೆ ಅವು ಒಣಗಿ ಹೋಗುವ ಸಂಭವ ಇರ್ತದೆ. ಆದ ಕಾರಣ ನೀವು ತೆಂಗಿನ ಗರಿಗಳಿಂದ ಅಥವಾ ಯಾವುದೇ ಒಂದು ವಸ್ತುವಿನಿಂದ ಸಣ್ಣ ಗಿಡಗಳಿಗೆ ನೀವು ನೆರಳನ್ನು ಒದಗಿಸಬೇಕಾಗ್ತದೆ. ಇನ್ನು ಈಗಾಗಲೇ ಹನಿ ನೀರಾವರಿ ಪದ್ಧತಿಯನ್ನು ಅಳಿಸ್ಬೋದು ಮತ್ತು ಇಂಗು ಗುಂಡಿಗಳನ್ನು ಮಾಡ್ಬೋದು. ಈಗಾಗಲೇ ಹೇಳಿದ ಅಂಥ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಅಳವಡಿಸಿಕೊಂಡ್ರೆ ಯಾವುದೇ ರೀತಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೊಸದಾಗಿ ಪ್ರಾರಂಭ ಮಾಡೋರ್ಗೆ ಏನು ಸಂಕಷ್ಟ ಬರಲಿಕ್ಕಿಲ್ಲ. ಪಾಟೀಲ್ ಅವರೇ, ನಮ್ಮ ರೈತರಿಗೆ ಕಡಿಮೆ ನೀರಿನಲ್ಲಿಯೇ ಉತ್ತಮ ಬೆಳೆಯನ್ನು ಯಾವ ರೀತಿಯಾಗಿ ಪಡಿಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಹತ್ವದ ಮಾಹಿತಿಗಳನ್ನು ತಾವು ಕೊಟ್ರಿ. ನಮ್ಮ ಕೇಳುಗರು ರೈತರು ಯಾರಾದರೂ ತಮ್ಮನ್ನು ಮಾತನಾಡಿಸ್ಬೇಕು, ತಮ್ಮಿಂದ ಇನ್ನಷ್ಟು ಏನಾದರೂ ಸಂಶಯಗಳಿದ್ದರೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಇದ್ದರೆ ಅವರು ತಮ್ಮನ್ನು ಎಲ್ಲಿ ಸಂಪರ್ಕಿಸಬೇಕು, ತಮ್ಮ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಎರಡನ್ನೂ ನಮ್ಮ ರೈತರಿಗೆ ಹೇಳ್ರಿ. ನಾನು ಡಾಕ್ಟರ್ ಡಿ ಆರ್ ಪಾಟೀಲ್, ಸಹ ಸಂಶೋಧನಾ ಹಾಗೂ ವಿಸ್ತರಣಾ ನಿರ್ದೇಶಕರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಉದ್ಯಾನಗಿರಿ, ಬಾಗಲಕೋಟ್. ನೀವು ಸಂಪರ್ಕಿಸಬೇಕಾದ ವಿಳಾಸ 9449872861, 9449872861. ನೀವು ಈ ಕಚೇರಿಯಲ್ಲಿ ಎಷ್ಟು ಹೊತ್ತು ಲಭ್ಯ ಇರ್ತೀರಿ? ನೀವು ಬೆಳಿಗ್ಗೆ 9 ಗಂಟೆದಿಂದ ಸಾಯಂಕಾಲ 5 ಗಂಟೆವರೆಗೆ ಇಲ್ಲಿ ಇರ್ತೀವಿ. ನೀವು ಯಾವಾಗಲೂ ಸಮಕ್ಷೇಮವಾಗಿ ಚರ್ಚೆ ಮಾಡೋದಿದ್ರೆ, ಈಗಾಗಲೇ ನಾನು ನನ್ನ ಮೊಬೈಲ್ ನಂಬರ್ ಕೊಟ್ಟಿನಿ, ನೀವು ನನಗೆ ಸಂಪರ್ಕಿಸಿ ನೀವು ಬಂದ್ರೆ ಒಳ್ಳೇದು. ಯಾಕಂದ್ರೆ ಒಮ್ಮೆ ನಾವು ಟೂರ್ ಹೋದಾಗ ನೀವು ಬಂದು ಹಳ್ಳಿ ಹೋಗಿ ನಿಮಗೆ ತೊಂದರೆ ಆಗಬಾರ್ದು. ನೀವು ಸಂಪರ್ಕ ಮಾಡಿ ನೀವು ಯಾವುದೇ ಈ ಒಂದು ವೇಳೆಯಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ಪಾಟೀಲ್ ಅವರೇ, ನಮ್ಮ ರೈತರಿಗೆ ಮಹತ್ವದ ಮಾಹಿತಿಯನ್ನ ಇದುವರೆಗೆ ಒದಿಸಿದ್ರಿ, ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹ ಸಂಶೋಧನೆ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾ ಡಿಆರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾ ಅನುರಾಧ ಕಟ್ಟಿ. ಇದೀಗ ಕೇಳಿ ದ್ಯಾಮಪ್ಪ ಭೀಮಪ್ಪ ಲಮಾಣಿ ಇವರಿಂದ ಲಂಬಾಣಿ ಭಜನಾ ಪದಗಳು. ದೇವಿ ಜಾರಿ ಭಾನ ಧುಂಡೇನ ಬೋಲೋರೆ ಸೇವಾ ಲಾಲೇನಾ ದೇವಿ ದಾರಿ ಭಯನಾ ದುಡೇನಾ ಭೋಗೆ ಲಗಾರೋ ಜಾಡಿ ಜಾಗಲೇ ಮಾ ಜಯಿ ದಾರಿ ಬಾ ಮಾನ